ಒಂದು ರಾಷ್ಟೀಯ ಎಣ್ಣೆಕಾಳು ಮತ್ತು ಎಣ್ಣೆ ತಾಳೆ ಅಭಿಯಾನ ಅಂತ ಒಂದು ಯೋಜನೆ ಇದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತಿದೆ. ಉತ್ಪಾದನಾ ಸುಧಾರಣೆ ಕಾರ್ಯಕ್ರಮದಲ್ಲಿ ತೆಂಗಿನ ಸಂಯೋಜಿತ ಬೇಸಾಯ ಅಂತ ಒಂದು ಕಾರ್ಯಕ್ರಮ ಇದೆ. ರಾಷ್ಟೀಯ ತೋಟಗಾರಿಕಾ ಮಿಷನ್ ಇದೆ. ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಇದೆ. ಇನ್ನೊಂದು ಎಸ್ಎಂಎಂ ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ಅಂತ. ಇದು ಪ್ರಮುಖವಾಗಿ ಕೇಂದ್ರ ಪುರಸ್ಕೃತ ಯೋಜನೆಗಳಾಗಿದ್ದಾವೆ. ಅಂದ್ರೆ ಪ್ರತಿ ಒಂದು ಜಿಲ್ಲೆಗೆ ಅಥವಾ ಒಂದು ಪ್ರತಿ ತಾಲೂಕಿಗೂ ಕೂಡ ಇಂಥ ಇಷ್ಟ ಟಾರ್ಗೆಟ್ ಅಂತ ಏನಾದ್ರು ಇರ್ತದೆ ಇದರಲ್ಲಿ? ಹೌದು, ರಾಜ್ಯ ಮಟ್ಟದಿಂದ ಪ್ರತಿ ಜಿಲ್ಲೆಗೆ ಇಷ್ಟು ಅಂತ ಅನುದಾನ ನಿಗದಿಯಾಗತ್ತೆ. ನಾವು ಆ ತಾಲೂಕಿನ ಒಂದು ಅವಶ್ಯಕತೆ ನೋಡಿಕೊಂಡು ಅದನ್ನ ಜಿಲ್ಲೆಗೆ ಕೊಟ್ಟಂತ ಒಟ್ಟು ಅನುದಾನವನ್ನ ತಾಲೂಕುವಾರು ಹಂಚಿಕೆ ಮಾಡ್ತೀವಿ. ಈಗ ಪ್ರಮುಖವಾದಂತಹ ರಾಜ್ಯ ಯೋಜನೆಗಳು ಯಾವ್ಯಾವು? ರಾಜ್ಯ ಯೋಜನೆಗಳು ಅಂದ್ರೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದಿಂದ ಬರುವಂತಹ ಅನುದಾನದಲ್ಲಿ ನಡೆಯುವಂತಹ ಯೋಜನೆಗಳು. ಇದರಲ್ಲಿ ಪ್ರಮುಖವಾಗಿ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆ ಅಂತಿದೆ. ಇನ್ನೊಂದು ಮಧುವನ ಮತ್ತು ಜೇನು ಸಾಕಾಣಿಕೆ ಅಭಿವೃದ್ಧಿ ಅಂತ ಇದನ್ನೊಂದಿದೆ. ಅದನಂತರ ಎಫ್ಪಿಒ ಸ್ಥಾಪನೆಗೆ ಒಂದು ಯೋಜನೆ ಇದೆ, ಉತ್ಪಾದಕ ಸಂಸ್ಥೆಗಳಿಗೆ. ನಂತರ ತೋಟಗಾರಿಕಾ ಬೆಳೆಗಳ ಕೀಟ ಮತ್ತು ರೋಗಗಳ ಸಮಗ್ರ ನಿರ್ವಹಣೆ ಯೋಜನೆ ಇದೆ. ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆ ಇದೆ ಮತ್ತು ಇಲಾಖಾ ಪ್ರಯೋಗಾಲಯಗಳ ಅಭಿವೃದ್ಧಿ ಅಂತೇಳಿ ಒಂದು ಯೋಜನೆ ಇದೆ. ಇದಿಷ್ಟು ರಾಜ್ಯ ಸರ್ಕಾರದ ಸಂಪೂರ್ಣ ಅನುದಾನದಲ್ಲಿ ನಡೆಯುವಂತಹ ಯೋಜನೆಗಳು. ಇನ್ನು ಜಿಲ್ಲಾ ಪಂಚಾಯತ್ ವತಿಯಿಂದ ಯಾವ ಯೋಜನೆಗಳು? ಜಿಲ್ಲಾ ಪಂಚಾಯತ್ ಯೋಜನೆಯಲ್ಲಿ ಪ್ರಮುಖವಾಗಿ ನಮ್ಮ ವೇತನ ಪೂರ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಬರ್ತದೆ. ಅದು ಬಿಟ್ಟರೆ ನಮ್ಮ ಇಲಾಖಾ ಏನು ಕಟ್ಟಡಗಳು ದುರಸ್ತಿ ನಿರ್ವಹಣೆಗೆ ಕಟ್ಟಡಗಳು ಅಂತ ಒಂದು ಯೋಜನೆ ಇದೆ. ಅದ ನಂತರ ಜೇನು ಸಾಕಾಣಿಕೆಗೆ ಇಲ್ಲೂ ಸಹ ಒಂದು ಅನುದಾನ ಕೊಡುವಂತಹ ಕಾರ್ಯಕ್ರಮ ಇದೆ. ಈಗ ರಾಷ್ಟೀಯ ಎಣ್ಣೆಕಾಳು ಮತ್ತು ಎಣ್ಣೆ ತಾಳೆ ಅಭಿಯಾನ ಯೋಜನೆ ಅಂತ ಹೇಳಿದ್ರಿ, ಇದರ ಬಗ್ಗೆ ಸ್ವಲ್ಪ ವಿವರವನ್ನು. ಈಗ ತಮಗೆ ತಿಳಿದಿರುವ ಹಾಗೆ ನಮ್ಮ ರಾಜ್ಯ ಇರಬಹುದು ಅಥವಾ ದೇಶಕ್ಕೆ ಖಾದ್ಯ ತೈಲದ ಒಂದು ಅವಶ್ಯಕತೆ ತುಂಬಾ ಇದೆ, ತುಂಬಾ ಕೊರತೆ ಇದೆ. ಬೇರೆ ರಾಷ್ಟ್ರಗಳಿಂದ ನಾವು ಅದನ್ನು ಆಮದು ಮಾಡ್ಕೊಳ್ತಿದ್ದೀವಿ. ಇತ್ತೀಚಿನ ಒಂದು ಅಂದಾಜಿನ ಪ್ರಕಾರ ಸುಮಾರು 80,000 ಕೋಟಿಯಷ್ಟು ಮೊತ್ತದ ಖಾದ್ಯ ತೈಲಗಳನ್ನು ಈಗ ನಾವು ಆಮದು ಮಾಡ್ಕೋತಾ ಇದ್ದೀವಿ. ಈ ಕೊರತೆಯನ್ನು ನೀಗಿಸೋದಕ್ಕೆ ಎಲ್ಲೆಲ್ಲಿ ಸಾಧ್ಯತೆಗಳಿದೆ, ಎಣ್ಣೆ ತಾಳೆ ಅಥವಾ ಎಣ್ಣೆ ಕಾಳು ಬೆಳೆಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತ ಒಂದು ಯೋಜನೆ ಹಾಕ್ಕೊಂಡಿದೆ. ನಮಗೆ ಎಣ್ಣೆ ಕೊಡುವಂತಹ ಬೆಳೆಗಳಲ್ಲಿ ಈ ಕಡಲೆ ಅಥವಾ ಇದನ್ನೆಲ್ಲ ಕಂಪೇರ್ ಮಾಡಿದರೆ ಎಣ್ಣೆ ತಾಳೆ ಇದೆಯಲ್ಲ ಅದು ಹೆಚ್ಚಿನ ಎಣ್ಣೆ ಇಳುವರಿ ಕೊಡುವಂತಹ ಬೆಳೆ ಅಂತ ಗುರುತಿಸಿದ್ದಾರೆ. ಹಾಗಾಗಿ ತಾಳೆ ಬೆಳೆಗೆ ವಿಶೇಷವಾದಂತಹ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಈ ರಾಷ್ಟೀಯ ಎಣ್ಣೆ ಕಾಳು ಮತ್ತು ಎಣ್ಣೆ ತಾಳೆ ಅಭಿವೃದ್ಧಿ ಅಭಿಯಾನ ಯೋಜನೆಯಲ್ಲಿ ರೈತರಿಗೆ ತಾಳೆ ತೋಟ ಮಾಡೋದಕ್ಕೆ ಅವರಿಗೆ ಎಷ್ಟು ಅವರ ಜಮೀನಿದೆ ಅಷ್ಟು ಆಗುವಷ್ಟು ಪ್ಲಾಂಟಿಂಗ್ ಮೆಟೀರಿಯಲ್ ಅಥವಾ ಗಿಡ ಅದನ್ನ ಉಚಿತವಾಗಿ ಒದಗಿಸ್ತೀವಿ. ನಂತರ ಅವರಿಗೆ ಆ ಗಿಡ ನಾಟಿ ಮಾಡಿ 1-4 ವರ್ಷದವರೆಗೆ ಅವರಿಗೆ ನಿರ್ವಹಣೆ ಮಾಡೋದಕ್ಕೂ ಸಹ ನಾವು ಅನುದಾನ ಕೊಡ್ತೀವಿ. ಆನಂತರ ಈ ಮೊದಲಿನ 4 ವರ್ಷ ಏನು ಗಿಡ ಬೆಳವಣಿಗೆ ಮಧ್ಯದಲ್ಲಿ ಯಾವುದೇ ಆದಾಯ ಬರದೇ ಇರುವುದರಿಂದ ಅವನಿಗೆ ಗಿಡದ ಮಧ್ಯದ ಜಾಗದಲ್ಲಿ ಅಂತರ ಬೆಳೆ ಬೆಳೆಯೋದಕ್ಕೆ ಅಂದರೆ ಕಡಿಮೆ ಅವಧಿಯ ತರಕಾರಿ ಇರ್ಬೋದು ಅಥವಾ ಸಣ್ಣ ಈ ಪಪ್ಪಾಯ ಇಂಥ ಹಣ್ಣಿನ ಗಿಡಗಳಿರ್ಬೋದು ಇಂಥ ಅಂತರ ಬೆಳೆಯನ್ನು ಬೆಳೆಯೋದಕ್ಕೂ ಸಹ ನಾವು ಸಹಾಯಧನವನ್ನು ಕೊಡ್ತೀವಿ. ನಂತರ ಈ ತಾಳೆ ಗಿಡಗಳಿಗೆ ಹನಿ ನೀರಾವರಿ ಅಳವಡಿಕೆಗೆ ಸಹಾಯಧನ ಕೊಡ್ತೀವಿ. ನಂತರ ಈ ತಾಳೆ ಬೆಳೆ ಬೆಳೆಯುವಂತಹ ರೈತ ಡೀಸೆಲ್ ಪಂಪ್ ಸೆಟ್ ಖರೀದಿ ಮಾಡಿದರೆ ಅದಕ್ಕೂ ಸಹ 52,500 ಶೇಕಡಾ 50% ಸಹಾಯಧನ ಕೊಡ್ತೀವಿ. ಅದೇ ಎಸ್ಸಿ ಎಸ್ಟಿ ಆಗಿದ್ರೆ 27,000 ರೂಪಾಯಿ ಅವನಿಗೆ ಸಹಾಯಧನ ಸಿಗುತ್ತೆ. ಅದೇ ರೀತಿ ಅವನು ತನ್ನ ಇದಕ್ಕೆ ನೀರಾವರಿ ವ್ಯವಸ್ಥೆಗಾಗಿ ಕೊಳವೆ ಬಾವಿ ಕೊರೆಸಿಕೊಂಡ್ರೆ ಅದಕ್ಕೆ ಶೇಕಡಾ 50% 50,000 ವರೆಗೆ ಅವನಿಗೆ ಸಬ್ಸಿಡಿ ಸಿಗುತ್ತೆ. ನಂತರ ಇದಕ್ಕೆ ಬೇಕಾದಂತಹ ಯಾಂತ್ರೀಕರಣ ಏನೇನು ಮಿಷಿನರಿ ತಗೊಂಡ್ರೆ ಅದಕ್ಕೆ ಶೇಕಡಾ 40% 1,60,000 ವರೆಗೆ ಸಬ್ಸಿಡಿ ಕೊಡ್ತೀವಿ. ಮತ್ತೆ ಇದಕ್ಕೆ ಬೇಕಾದಂತಹ ಎರೆಹುಳು ಗೊಬ್ಬರ ಘಟಕ ಮಾಡ್ಕೊಳ್ಳೋದಕ್ಕೆ ಅಥವಾ ಕೃಷಿ ಹೊಂಡಗಳನ್ನು ಮಾಡ್ಕೊಳ್ಳೋದಾದ್ರೆ ನೀರು ಸಂಗ್ರಹಣೆಗೆ ಪ್ರತಿಯೊಂದು ಘಟಕಕ್ಕೂ ನಾವು ಸಹಾಯಧನ ಕೊಡ್ತೀವಿ. ಮುಖ್ಯ ಉದ್ದೇಶ ಈ ತಾಳೆ ಬೆಳೆಯನ್ನು ರೈತರಲ್ಲಿ ಬೆಳೆಯೋದಕ್ಕೆ ಪ್ರೋತ್ಸಾಹ ಮಾಡುವಂಥದ್ದು. ಒಂದು ಈ ತಾಳೆ ಬೆಳೆಯಲ್ಲಿ ಅಂದರೆ ಕನಿಷ್ಠ 1-4-5 ಎಕರೆನಷ್ಟು ಆದರೂ ಅವರು ಬೆಳೆ ಬೆಳಿಬೇಕಾಗತ್ತೆ. ಯಾಕಂದ್ರೆ 1/2 ಎಕರೆ 1 ಎಕರೆ ಬೆಳೆದ್ರೆ ಅಷ್ಟು ಲಾಭದಾಯಕ ಆಗೋದಿಲ್ಲ. ಈಗ 3-4 ಅಥವಾ 5 ಎಕರೆ ಬೆಳೆದ್ರೆ ಅವನಿಗೆ ಒಂದು ಪ್ರತಿ ತಿಂಗಳಿಗೂ ಕನಿಷ್ಠ 50,000 ರೂಪಾಯಿ ಆದಾಯ ಸಿಗತ್ತೆ. ಇನ್ನೊಂದು ಈ ತಾಳೆ ಬೆಳೆಯ ಮುಖ್ಯ ಏನು ಅಡ್ವಾಂಟೇಜ್ ಅಂದ್ರೆ ಇದಕ್ಕೆ ಸರ್ಕಾರ ಬೆಲೆ ನಿಗದಿಪಡಿಸುತ್ತೆ. ನಂತರ ಬೆಳೆಯನ್ನ ಖರೀದಿ ಮಾಡೋದಕ್ಕೆ ಕಂಪನಿಗಳು ರೈತನೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿರ್ತವೆ. ಹಾಗಾಗಿ ಮಾರುಕಟ್ಟೆಗೆ ರೈತ ಹುಡುಕಾಡಬೇಕು ಅನ್ನೋದಿಲ್ಲ. ಅವರು ಕಂಪನಿಯವರೇ ಅವನ ತೋಟಕ್ಕೆ ಬಂದು ಅದನ್ನ ಕೊಯ್ಲು ಮಾಡಿಕೊಂಡು ತಗೊಂಡು ಹೋಗ್ತಾರೆ. ನಂತರ ಅವನಿಗೆ ಅಕೌಂಟಿಗೆ ನೇರವಾಗಿ ಅದರ ಮೊತ್ತವನ್ನ ಜಮಾ ಮಾಡ್ತಾರೆ. ನಂತರ ಇದು ಕಳುವಾಗತ್ತೆ ಅನ್ನುವ ಭಯನೂ ಇಲ್ಲ. ಯಾಕೆಂದ್ರೆ ಇದೇ ಕಂಪನಿಗಳಷ್ಟೇ ಬಿಟ್ಟರೆ ಬೇರೆ ಯಾರು ಅದನ್ನ ಪಡ್ಕೊಂಡು ಎಣ್ಣೆ ಮಾಡುವ ಹಾಗಿಲ್ಲ. ಹಾಗಾಗಿ ಯಾರೇ ಕಳುವು ಮಾಡಿದ್ರು ಈ ಕಂಪನಿಗಳಿಗೆ ಮಾರಬೇಕು, ಹಾಗಾಗಿ ಸಿಗ್ತಾನೆ, ಒಂದು ಕಳ್ಳ ಸಿಕ್ಕೋತಾನೆ, ಹಾಗಾಗಿ ಕಳುವಾಗತ್ತೆ ಅನ್ನುವ ಭಯ ಇಲ್ಲ. ನೀರಾವರಿ ವ್ಯವಸ್ಥೆ ಇರಬೇಕು. ಮುಖ್ಯವಾಗಿ ಇದಕ್ಕೆ ಒಂದೇ ಒಂದು ಅಂದ್ರೆ ನೀರು ಅತ್ಯವಶ್ಯಕವಾಗಿ ಬೇಕಾಗಿದ್ದು ಪ್ರತಿ ಗಿಡಕ್ಕೆ ಕಾಯಿ ಬಿಡುವಾಗ ಪ್ರತಿ ಗಿಡಕ್ಕೆ ಪ್ರತಿ ದಿವಸಕ್ಕೆ ಹತ್ತಿರ 220 ಲೀಟರ್ ಅಷ್ಟು ನೀರು ಬೇಕಾಗುತ್ತೆ. ಸಾಕಷ್ಟು ತಾಳೆ ಬೆಳೆಗಾರರು ಕೂಡ ಹೇಳುವಂತಹದ್ದಿದೆ, ನೀರು ಕಡಿಮೆ ಆದ್ರೆ ಗಂಡು ಹೂ ಜಾಸ್ತಿ, ನೀರು ಕಡಿಮೆ ಆದ್ರೆ ಗಂಡು ಹೂ ಬರ್ತದೆ, ಹೆಣ್ಣು ಬರೋದಿಲ್ಲ, ಆದಾಯ ಬರೋದಿಲ್ಲ. ಹಾಗಾಗಿ ನಮ್ಮ ಮುಖ್ಯವಾಗಿ 4-5 ಎಕರೆ ಜಮೀನು ಇರಬೇಕು. ಹತ್ತಿರದ ಊರಿನವರು ಒಂದು 10-15-20 ಜನ ಸೇರ್ಕೊಂಡು ಮಾಡಿದ್ರೆ ಒಳ್ಳೇದು. ಹೌದು, ಅದು ಕಂಪನಿಯವರು ಅದನ್ನ ಬಂದು ಕೊಯ್ಲು ಮಾಡಿ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ಕನಿಷ್ಠ 1-25 ಹೆಕ್ಟೇರ್ ಅಷ್ಟಾರು ಜಾಗ ಒಟ್ಟಿಗೆ ಮಾಡಿದ್ರೆ ತಗೋತೀವಿ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಗ್ರಾಮದಲ್ಲಿ ಒಬ್ರು ಮಾಡಿದ್ರೆ ಸಾಕಾಗುತ್ತೆ, ಒಬ್ರು ಮಾಡಿದ್ರೆ ತಗೊಳೋದು ಕಷ್ಟ ಆಗತ್ತೆ ಅವರಿಗೆ. ಹಾಗಾಗಿ ಕನಿಷ್ಠ 1-25 ಹೆಕ್ಟೇರ್ ಒಂದು ಗುಂಪಿನಲ್ಲಿ ಮಾಡಿದ್ರೆ ಒಂದು ಅತ್ಯುತ್ತಮವಾದಂತಹ ಬೆಳೆ ಇದು. ಇನ್ನೊಂದು ಪ್ರಮುಖವಾದಂತಹ ಯೋಜನೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಎನ್ನುವಂತಹದ್ದು. ಬಹುಶಃ ಪ್ರತಿ ಹನಿ ನೀರಿಗೂ ಕೂಡ ಹೆಚ್ಚಿನ ಒಂದು ಉತ್ಪಾದನೆ ಮಾಡಬೇಕು ಅನ್ನುವಂಥದ್ದು ಇದರ ಒಂದು ಉದ್ದೇಶ, ಇದರ ಬಗ್ಗೆ ಹೇಳಿ. ಪರ್ ಡ್ರಾಪ್ ಮೋರ್ ಕ್ರಾಪ್ ಅನ್ನೋದೇ ಇದು ಕಾನ್ಸೆಪ್ಟ್, ಪ್ರತಿ ಹನಿಗೂ ಹೆಚ್ಚಿನ ಉತ್ಪಾದನೆ ಅಂತ ಹೇಳಿ. ಕೃಷಿ ಸಿಂಚಾಯಿ ಯೋಜನೆ ಅಂದ್ರೆ ಹನಿ ನೀರಾವಳಿ ಅಳವಡಿಕೆ, ಅಂದ್ರೆ ನಾವು ನೀರನ್ನು ಹಾಯಿಸೋದ್ರಿಂದ ಏನು ಬೆಳೆ ಬೆಳೆಯುತ್ತೀವೋ ಅದಕ್ಕಿಂತ 60% ಕಡಿಮೆ ನೀರಾವರಿನಲ್ಲೇ ಅದೇ ಬೆಳೆ ಬೆಳೆಯೋದಕ್ಕೆ ಸಾಧ್ಯತೆ ಇದೆ ಅನ್ನೋದು ಈ ಯೋಜನೆ ಉದ್ದೇಶ. ಇಲ್ಲಿ ನಾವು ಪ್ಲಾಸ್ಟಿಕ್ ಪೈಪ್ಗಳ ಮುಖಾಂತರ ನೀರನ್ನ ಗಿಡದ ಬುಡಕ್ಕೆ ಹಾಯಿಸಿ ಆ ಗಿಡಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನೀರು ಕೊಡೋದ್ರಿಂದ ನೀರಿನ ಉಳಿತಾಯ ಆಗ್ತದೆ, ಜೊತೆಗೆ ಕಳೆ ಬೆಳೆಯೋದನ್ನ ತಡೆಯಬಹುದು, ಜೊತೆಗೆ ಈಗ ರಸಾವರಿಸ ವ್ಯವಸ್ಥೆ ಅಂತ ಬಂದಿದ್ರಿಂದ ಗೊಬ್ಬರವನ್ನು ಸಹ ನೀರಿನ ಮುಖಾಂತರನೇ ಕೊಡಬಹುದು. ಹಾಗಾಗಿ ಇದಕ್ಕೆ ನಾವು ಹೆಚ್ಚಿನ ಪ್ರೋತ್ಸಾಹ ನೀಡ್ತಾ ಇದ್ದೀವಿ. ಇದಕ್ಕೆ ನಮ್ಮಲ್ಲಿ 75% ಸಹಾಯಧನ ಇದೆ ಇತರೆ ವರ್ಗದವರಿಗೆ. SC/ST ಅವರಿಗೆ 90% ಸಹಾಯಧನ ಇದೆ. ಇದು ನಮ್ಮ ಇಲಾಖೆಯಿಂದ ಕಾಫಿ, ಟೀ ಮತ್ತೆ ರಬ್ಬರ್ ಈ ಮೂರು ಬೆಳೆ ಬಿಟ್ಟು ಬೇರೆ ಎಲ್ಲಾ ತೋಟಗಾರಿಕೆ ಬೆಳೆಗಳಿಗೆ ಸಹಾಯಧನ ಕೊಡ್ತೀವಿ. ಮೊದಲನೇ ಒಟ್ಟು 5 ಹೆಕ್ಟೇರ್ ವರೆಗೆ ಅವನಿಗೆ ಸಹಾಯಧನ ಸಿಗುತ್ತೆ. ಮೊದಲನೇ 2 ಹೆಕ್ಟೇರ್ ವರೆಗೆ ಅವನಿಗೆ 75 ಮತ್ತೆ ಇವರಿಗೆ SC/ST ಅವರಿಗೆ 90% ಸಹಾಯಧನ ಸಿಗುತ್ತೆ. ಆನಂತರ ಉಳಿಕೆ 3 ಹೆಕ್ಟೇರ್ಗಳಿಗೆ 45% ಸಹಾಯಧನ ಇರುತ್ತೆ. ಒಟ್ಟು 12.5 ಎಕರೆ ಅಥವಾ 5 ಎಕರೆ ಅಷ್ಟು ಅವರು ಸಹಾಯಧನ ಪಡಿಬಹುದು. ಆಮೇಲೆ ಈಗ ಬೇಕಾಗಿರುವಂತಹ ಈ ಒಂದು ಸಲಕರಣೆಗಳನ್ನ ಎಲ್ಲಿಂದ ಖರೀದಿ ಮಾಡಬೇಕು, ಹೇಗೆ ಖರೀದಿ ಮಾಡಬೇಕು ಅಂತ? ಈ ಗುಣಮಟ್ಟದ ಸಲಕರಣೆಗಳನ್ನ ಸರಬರಾಜು ಮಾಡುವ ಕುರಿತು ನಮ್ಮ ಇಲಾಖೆಯಿಂದ ಈ ಸರಬರಾಜುದಾರನ್ನ ಎಂಪಾನಲ್ಮೆಂಟ್ ಮಾಡ್ತೀವಿ. ಎಂಪಾನಲ್ಮೆಂಟ್ ಮಾಡಿ ಅವರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಅವರಿಗೆ ದರ ನಿಗದಿಪಡಿಸಿಕೊಡ್ತದೆ ಇಲಾಖೆಯಿಂದ. ಅವರ ಅದೇ ದರದಲ್ಲಿ ರೈತರ ಹೊಲಗಳಲ್ಲಿ ಈ ವ್ಯವಸ್ಥೆಯನ್ನು ಅಳವಡಿಸಬೇಕು. ನಮ್ಮಿಂದ ಎಂಪಾನಲ್ಮೆಂಟ್ ಅಂತ ಯಾವುದೇ ಕಂಪನಿಯಿಂದ ಅವರು ಅಳವಡಿಕೆ ಮಾಡ್ಕೋಬಹುದು. ಇನ್ನೊಂದು ಪ್ರಮುಖವಾದಂತಹ ಯೋಜನೆ ಅಂತಂದ್ರೆ ಪ್ರದೇಶ ವಿಸ್ತರಣೆ. ಬೇರೆ ಬೇರೆ ಬೆಳೆಗಳಲ್ಲಿಯೂ ಕೂಡ ಪ್ರದೇಶ ವಿಸ್ತರಣೆಯ ಒಂದು ಅವಶ್ಯಕತೆ ಇರುತ್ತದೆ. ಇದಕ್ಕೆ ಯಾವ ರೀತಿ ಒಂದು ಪ್ರೋತ್ಸಾಹ ಯೋಜನೆ ಇದೆ? ಇದು ನಮ್ಮ ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್, ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಂತ ಹೇಳಿ ಇದು ತೋಟಗಾರಿಕೆ ಸರ್ವಾಂಗೀಣ ಅಭಿವೃದ್ಧಿಯ ಒಂದು ಸಹಾಯಧನ ಕೊಡುವಂತ ಯೋಜನೆ. ಹೌದು, ಇದು ನಮ್ಮಲ್ಲಿ ಏನು ಬೀಜ ಉತ್ಪಾದನೆಯಿಂದ ಹಿಡಿದು ಮಾರುಕಟ್ಟೆ ಕೊಯ್ಲೋತ್ತರ ಸಂಸ್ಕರಣೆವರೆಗೂ ಎಲ್ಲ ಹಂತದಲ್ಲೂ ಈ ಯೋಜನೆಯಲ್ಲಿ ಸಹಾಯಧನ ಸವಲತ್ತುಗಳು ಇದಾವೆ. ಮೊದಲನೇದಾಗಿ ಇದರಲ್ಲಿ 2 ತರ ಇದೆ, ಒಂದು ಪ್ರಸ್ತಾವನೆ ಆಧಾರಿತ ಅಲ್ಲದ್ದು, ಇನ್ನೊಂದು ಪ್ರಸ್ತಾವನೆ ಆಧಾರಿತ ಅಂತ ಹೇಳ್ಕೊಂಡು, ಅಂದ್ರೆ ಪ್ರಾಜೆಕ್ಟ್ ಬೇಸ್ಡ್ ಅಂಡ್ ನಾನ್ ಪ್ರಾಜೆಕ್ಟ್ ಬೇಸ್ಡ್ ಅಂತ. ಈ ಪ್ರಾಜೆಕ್ಟ್ ಮಾಡಿ ಅದನ್ನ ಮಾಡುವಂತ ಕಾರ್ಯಕ್ರಮಗಳು ಬೇರೆ ಇರ್ತವೆ, ಯಾವುದೇ ಪ್ರಾಜೆಕ್ಟ್ ಇಲ್ಲದೆ ಕೊಡುವಂಥದ್ದು. ಅದರಲ್ಲಿ ಪ್ರದೇಶ ವಿಸ್ತರಣೆ ನಾನ್ ಪ್ರಪೋಸಲ್ ನಾನ್ ಪ್ರಾಜೆಕ್ಟ್ ಬೇಸ್ಡ್ ಇರ್ತವೆ. ಇದರಲ್ಲಿ ನಮ್ಮ ಜಿಲ್ಲೆಗೆ ಬೇಕಾಗುವಂತ ಯಾವುದೇ ತೋಟಗಾರಿಕೆ ಬೆಳೆ ಇದೆಯಲ್ಲ ಅದನ್ನ ಪ್ರದೇಶ ವಿಸ್ತರಣೆ ಮಾಡುವಂತ ರೈತರಿಗೆ ಸಹಾಯಧನಗಳನ್ನು ನಾವು ಕೊಡ್ತೀವಿ. ಇಲ್ಲಿ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಸಹಾಯಧನ ಇದೆ, ಅಂದ್ರೆ 40% ಒಟ್ಟು ಉತ್ಪಾದನೆ ವೆಚ್ಚದ 40% ಸಹಾಯಧನ ನಾವು ರೈತರಿಗೆ ಕೊಡ್ತೀವಿ. ಅಂದ್ರೆ ಅವರು ರೈತರು ನಮ್ಮಲ್ಲಿ ಅರ್ಜಿ ಹಾಕಿ ನಂತರ ನಮ್ಮಿಂದ ಕಾರ್ಯಾದೇಶ ಪಡೆದು ಅವ್ರ ತೋಟ ಅವರೇ ಅಭಿವೃದ್ಧಿಪಡಿಸ್ಕೋಬೇಕು. ಒಂದ್ಸರಿ ಪ್ಲಾಂಟಿಂಗ್ ಎಲ್ಲ ಆದ್ಮೇಲೆ ನಮ್ಮ ಅಧಿಕಾರಿಗಳು ಅದನ್ನ ಭೇಟಿ ಮಾಡಿ ಪರಿಶೀಲನೆ ಮಾಡಿ ನಂತರ ಅವರಿಗೆ ಸಹಾಯಧನವನ್ನು ಅವರ ಖಾತೆಗೆ ನೇರವಾಗಿ ಜಮಾ ಮಾಡ್ತೀವಿ. ಉದಾಹರಣೆಗೆ ಈಗ ಕಂದು ಬಾಳೆ ಆದ್ರೆ 19,500 ರೂಪಾಯಿ 1 ಹೆಕ್ಟೇರಿಗೆ ನಮ್ಮಿಂದ ಸಹಾಯಧನ ಸಿಗುತ್ತೆ. ಅದೇ ಬಾಳೆ ಅಂಗಾಂಶ ಕೃಷಿ ಬಾಳೆ ಆದ್ರೆ 30,000 ಸಿಗುತ್ತೆ. ಅನಾನಸ್ ಆದ್ರೆ 26,250 ರೂಪಾಯಿ 1 ಹೆಕ್ಟೇರಿಗೆ ಸಹಾಯಧನ ಇದೆ. ತರಕಾರಿ ಆದ್ರೆ 20,000 ಇದೆ. ಈ ಇತ್ತೀಚೆಗೆ ಬಂದಿರುವಂತ ಹಣ್ಣಿನ ಬೆಳೆಗಳಿಗೆ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಡ್ತಿದ್ವಿ. ಅದರಲ್ಲಿ ಪ್ರಮುಖವಾಗಿ ಡ್ರ್ಯಾಗನ್ ಫ್ರೂಟ್, ಅವಕಾಡೋ, ರಾಂಬುಟಾನ್, ಕೋಕಮ್, ಹಲಸು ಇಂಥವೆಲ್ಲ ಬೆಳೆ ಇದು ಮಾಡೋದಕ್ಕೂ ಸಹ ನಮ್ಮಲ್ಲಿ ಏನು ಸಹಾಯಧನ ಸವಲತ್ತು ಕೊಡುವಂತ ಕಾರ್ಯಕ್ರಮ ಇದೆ ನಮ್ಮಲ್ಲಿ. ಅದೇ ರೀತಿ ಕಾಳುಮೆಣಸು ನಮ್ಮಲ್ಲಿ ಪ್ರಮುಖವಾದಂತೂ ಅಡಿಕೆನಲ್ಲಿ ಇಂಟರ್ ಕ್ರಾಪ್ ಆಗಿ ಬೆಳಿತೀವಿ, ಅದಕ್ಕೂ ಸಹ 1 ಹೆಕ್ಟೇರ್ಗೆ 20,000 ರೂಪಾಯಿ ಸಹಾಯಧನ ಇದೆ. ದಾಲ್ಚಿನ್ನಿಗೆ 20,000 ಇದೆ, ಲವಂಗ 20,000, ಜಾಯಿಕಾಯಿ 20,000, ಇವೆಲ್ಲ 1 ಹೆಕ್ಟೇರಿಗೆ ನಾವು ಕೊಡುವಂತ ಸಹಾಯಧನ. ಇದು ಪ್ರದೇಶ ವಿಸ್ತರಣೆ ಕಾರ್ಯಕ್ರಮಕ್ಕೆ ಇರುವಂತದ್ದು. ಅದ್ರೀಗ ನಿಗದಿತ ಪಡಿಸಿರುವಂತಹ ಒಂದು ನರ್ಸರಿಯಿಂದಲೇ ಗಿಡವನ್ನ ಅವರು ಖರೀದಿ ಮಾಡಬೇಕು ಅಥವಾ ಸ್ವಂತವಾಗಿ ಕೂಡ ಅಭಿವೃದ್ಧಿ ಮಾಡಬಹುದು? ಸ್ವಂತವಾಗಿ ಅವರು ಅಭಿವೃದ್ಧಿ ಮಾಡ್ಕೋಬಹುದು, ಇಲ್ಲ ನಮ್ಮ ಇಲಾಖೆಯಿಂದ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದಂತ ಯಾವುದೇ ನರ್ಸರಿಯಿಂದ ಅವರು ಖರೀದಿ ಮಾಡಿ ನಾಟಿ. ಈಗ ಸಾಮಾನ್ಯವಾಗಿ ತೋಟಗಾರಿಕಾ ಬೆಳೆಗಳನ್ನ ಏಕ ಬೆಳೆಯಾಗಿ ಬೆಳೆಯುವಂತಹದ್ದು ಕಡಿಮೆ, ಮಿಶ್ರ ಬೆಳೆಯಾಗಿ ಬೆಳೆಯುವಂತಹದ್ದು ಜಾಸ್ತಿ. ಅಂತಹ ಸಂದರ್ಭದಲ್ಲಿ ಈಗ ಒಂದು ಹೆಕ್ಟೇರ್ ಅಥವಾ ಒಂದು ಎಕರೆ ಅಂತ ಹೇಗೆ ನಿಗದಿ ಮಾಡ್ತೀವಿ ನೀವು? ಇಲ್ಲಿ ಮಿಶ್ರ ಬೆಳೆ ಅಂದ್ರೆ ಈಗ ಕಾಳುಮೆಣಸು ಇಂತ ಏನು ಮಿಶ್ರ ಬೆಳೆಯಾಗಿ ಬೆಳೆಯೋದಕ್ಕೆ ಸಾಧ್ಯತೆ ಇರುವಂತವಕ್ಕೆ ಮಾತ್ರ ಮಿಶ್ರ ಬೆಳೆಯಾಗಿ ಕೊಡ್ತೀವಿ. ಇಲ್ಲದೆ ಇದ್ದವಕ್ಕೆ ಅವಕ್ಕೆ ಏಕ ಬೆಳೆಯಾಗಿ ಬೆಳಿಬೇಕಾದದನ್ನ ಏಕ ಬೆಳೆಯಾಗಿ ಮಾತ್ರ ನಾವು ಅದನ್ನ ಪರಿಗಣನೆ ತಗೋತೀವಿ. ಅಲ್ಲ ಈಗ ರಂಬೂಟಾನ್ ಎಲ್ಲ ಆಗಿ ಮಿಶ್ರ ಬೆಳೆಯಾಗಿ ಕೂಡ ಬೆಳೆಯೋಕೆ ಅವಕಾಶ, ಅವನ್ನ ಏಕ ಬೆಳೆಯಾಗಿ ಬೆಳಿಬೇಕಾಗ್ತದೆ. ಈ ಕಾಳುಮೆಣಸು, ದಾಲ್ಚಿನಿ, ಲವಂಗ, ಜಾಯಿಕಾಯಿ ಇವು ಅಡಿಕೆನಲ್ಲಿ ಮಿಶ್ರ ಬೆಳೆಯಾಗಿ ಬೆಳೀತಾರೆ, ಏಕ ಬೆಳೆಯಾಗಿ ಬೆಳೆಯೋಕೆ. ಅದಕ್ಕೆ ನಂಬರ್ ಆಫ್ ಎಷ್ಟು ಗಿಡ ಇದೆ ಅದನ್ನ ಲೆಕ್ಕ ತಗೊಂಡು ಅದ್ರ ಪ್ರಕಾರ ನಾವು ಸಬ್ಸಿಡಿ ಕೊಡ್ತೀವಿ. ಇದಲ್ಲದೆ ನೆಕ್ಸ್ಟ್ ಪುನಃಶೇತನ ಅಂತ, ಈಗ ಆಲ್ರೆಡಿ ನಮ್ಮಲ್ಲಿ ತೋಟ ಇದೆ, ಅದು ಕೆಲವು ಗಿಡಗಳು ಅದರಲ್ಲಿ ಸತ್ತೋಗಿರ್ತವೆ, ರೋಗ ಪೀಡಿತವಾಗಿ ಹೋಗಿರ್ತವೆ. ಹಾಗಾಗಿ ಎಕರೆ ಲೆಕ್ಕ ತಗೊಂಡ್ರೂ ಸಹ ಅಲ್ಲಿ ಎಕರೆಗೆ ಇರುವಂತಹ ಗಿಡಗಳಲ್ಲಿರೋದಿಲ್ಲ, ನಮ್ಗೆ ಒಂದು ಎಕರೆಗೆ ಬರಬೇಕಾದಂತ ಆದಾಯ ಬರ್ತಾ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಆ ಹಳೆ ತೋಟಗಳನ್ನ ಪುನಃಶೇತನ ಮಾಡೋದು, ಅಂದ್ರೆ ರೋಗ ಪೀಡಿತವಾದಂತಹ ಗಿಡಗಳನ್ನು ತೆಗೆದಾಕಿ ಹೊಸ ಗಿಡಗಳನ್ನು ನಾಟಿ ಮಾಡಿ ಅದಕ್ಕೆ ಬೇಕಾದಂತಹ ಬೇಸಾಯ ಕ್ರಮ ಕೈಗೊಳ್ಳೋದಕ್ಕೆ ಅದಕ್ಕೂ ಸಹ ನಮ್ಮ ಈ ಯೋಜನೆಯಲ್ಲಿ ಸಹಾಯಧನ ಇದೆ. ಈಗ ಮಾವು 20 ವರ್ಷಕ್ಕಿಂತ ಹಳೆದಾದ ತೋಟ ಇದ್ರೆ, ಅದೇ ರೀತಿ ಗೇರು 20 ವರ್ಷಕ್ಕಿಂತ ಹಳೆ ತೋಟ ಇದ್ರೆ, ಕಾಳುಮೆಣಸು 10 ವರ್ಷಕ್ಕಿಂತ ಹಳೆ ತೋಟಗಳಿದ್ರೆ ಅಲ್ಲಿ ಏನು ಇಳುವರಿ ಕಡಿಮೆ ಆದಂತಹ ಗಿಡಗಳನ್ನ, ರೋಗ ಪೀಡಿತ ಗಿಡಗಳನ್ನು ತೆಗೆದುಹಾಕಿ ಹೊಸ ಗಿಡಗಳನ್ನು ನಾಟಿ ಮಾಡಿ ಬೆಳೆ ಬೆಳೆಯೋದಕ್ಕೆ ಅದಕ್ಕೂ ಸಹ ನಮ್ದು ಸಹಾಯಧನ ಇದೆ. ಮಾವು ಮತ್ತು ಗೇರುಕ್ಕೆ 20,000 ರೂಪಾಯಿ ಒಂದು ಹೆಕ್ಟೇರಿಗೆ ಸಹಾಯಧನ ಇದೆ. ಕಾಳುಮೆಣಸಿಗಾದ್ರೆ 1,000 ರೂಪಾಯಿ ಪರ್ ಹೆಕ್ಟರ್ ಪುನಶ್ಚೇತನಕ್ಕೆ ಸಹಾಯಧನ ಇದೆ. ಅದೇ ರೀತಿ ಪ್ಲಾಸ್ಟಿಕ್ ಮಲ್ಚಿಂಗ್ ಅಂತ ನೀವು ಕೇಳಿರಬಹುದು, ಹೊದಿಕೆ ಹಾಕೋದ್ರಿಂದ ನೀರಿನ ಉಳಿತಾಯ ಆಗುತ್ತೆ, ಕಳೆ ಬೆಳೆಯೋದು ಕಡಿಮೆ ಆಗುತ್ತೆ, ನಂತರ ಕೆಲವೊಂದಷ್ಟು ಕೀಟರೋಗಗಳ ಬಾಧೆನು ಸಹ ಈ ಹೊದಿಕೆ ಹಾಕೋದ್ರಿಂದ ಕಡಿಮೆ ಮಾಡಬಹುದು. ಈ ಉದ್ದೇಶದಿಂದ ಹೊದಿಕೆ ಹಾಕೋದಕ್ಕೂ ಸಹ ನಮ್ಮಲ್ಲಿ 1 ಹೆಕ್ಟೇರಿಗೆ 16,000 ರೂಪಾಯಿ ಸಬ್ಸಿಡಿ ಕೊಡ್ತೀವಿ. ಅದೇ ರೀತಿ ಕೀಟ ಮತ್ತು ರೋಗ ನಿರ್ವಹಣೆಗೆ ಬೇಕಾದಂತ ರಾಸಾಯನಿಕಗಳು ಅಥವಾ ಜೈವಿಕ ಕೀಟನಾಶಕಗಳನ್ನು ಖರೀದಿ ಮಾಡಿದವರಿಗೆ ಅವರಿಗೂ ಸಹ ನಾವು 1 ಹೆಕ್ಟೇರ್ಗೆ 1,200 ರೂಪಾಯಿ ಅಷ್ಟು ಸಹಾಯಧನ ಸಿಗುತ್ತೆ. ನಂತರ ಈ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕಾರ್ಯಕ್ರಮ ಅಂತಿದೆ, ಅಂದ್ರೆ ಇದರಲ್ಲಿ ರೈತರನ್ನ ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳಿಗೆ ಅಥವಾ ಪ್ರಗತಿಪರ ರೈತರ ತಾಕ್ಗಳಿಗೆ ಅಂತಾರಾಜ್ಯ ಅಥವಾ ಬೇರೆ ರಾಜ್ಯಗಳಿಗೆ ಕರ್ಕೊಂಡು ಹೋಗ್ತೀವಿ, ಪ್ರವಾಸ ಕರ್ಕೊಂಡು ಹೋಗ್ತೀವಿ. ಅದು ಸಹ ನಮ್ಮ ಈ ಯೋಜನೆಯ ಒಂದು ಭಾಗವಾಗಿದೆ. ಇವಿಷ್ಟು ನಮ್ಮ ಪ್ರಸ್ತಾವನೆ ಆಧಾರಿತವಲ್ಲದ ಕಾರ್ಯಕ್ರಮಗಳು ಅಂತ. ಇನ್ನು ಪ್ರಸ್ತಾವನೆ ಆಧಾರಿತ ಕಾರ್ಯಕ್ರಮಗಳು ಅಂದ್ರೆ ಇಲ್ಲಿ ಪ್ರಾಜೆಕ್ಟ್ ಮಾಡಬೇಕಾಗುತ್ತೆ, ಅಂದ್ರೆ ಒಂದು ಪ್ಲಾನ್ ಇಟ್ಟುಕೊಂಡು ನಮ್ಗೆ ಅಪ್ಲಿಕೇಶನ್ ಹಾಕಬೇಕು, ಯೋಜನಾ ವರದಿ ಬೇಕಾಗ್ತದೆ. ಅಂದ್ರೆ ಹೆಚ್ಚಿನ ಅನುದಾನ ಇಲ್ಲಿ ನಿಗದಿಯಾಗಿರುತ್ತೆ. ಮೊದಲನೇದು ಈಗ ನಾನು ಹೇಳಿದ ಪ್ರಕಾರ ಸಣ್ಣ ಸಸ್ಯಾಗಾರಗಳ ಸ್ಥಾಪನೆ ಅಂತ, ಅಂದ್ರೆ ಈ ನರ್ಸರೀಸ್ ಪ್ಲಾಂಟಿಂಗ್ ಮೆಟೀರಿಯಲ್ ತುಂಬಾ ಇಂಪಾರ್ಟೆಂಟ್, ಹಾಗಾಗಿ ನಾವು ನರ್ಸರಿ ಅಭಿವೃದ್ಧಿಗೂ ಸಹ ಸಹಾಯಧನ ಕೊಡ್ತೀವಿ. ಅಂದ್ರೆ ಇಲ್ಲಿ ಯೋಜನಾ ಪ್ರಸ್ತಾವನೆ 15 ಲಕ್ಷದಾಗಿರುತ್ತೆ, ನಮ್ಮ ಸಹಾಯಧನ 7.5 ಲಕ್ಷ. ಅಂದ್ರೆ ಅವನು ವಾರ್ಷಿಕ ಕನಿಷ್ಠ 50,000 ಗುಣಮಟ್ಟದ ಪ್ಲಾಂಟಿಂಗ್ ಮೆಟೀರಿಯಲ್ಸ್ ಉತ್ಪಾದನೆ ಮಾಡಬೇಕಾಗುತ್ತೆ. ತೋಟಗಾರಿಕೆ ಬೆಳೆದು ಅವನಿಗೆ 1 ಹೆಕ್ಟೇರ್ ಅಷ್ಟು ಜಾಗ ಇರಬೇಕು, 2.5 ಎಕರೆ ಜಾಗ ಕನಿಷ್ಠ ಇರಬೇಕು. ಅದರಲ್ಲಿ ತಾಯಿ ಮರಗಳನ್ನು ಇಟ್ಕೊಂಡಿರಬೇಕು, ನಂತರ ಪಾಲಿ ಹೌಸು, ಶೇಡ್ ನೆಟ್ಟು, ಈಗಂತ ಏನೇನು ನರ್ಸರಿ ಬೇಕಾದಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಅವನ್ನ ಸ್ಥಾಪನೆ ಮಾಡ್ಕೋಬೇಕು. ಅಂತದ್ ಮಾಡಿದ್ರೆ ಅವರಿಗೆ 7.5 ಲಕ್ಷ ರೂಪಾಯಿ ನಾವು ಸಬ್ಸಿಡಿ ಕೊಡ್ತೀವಿ. ಇದೇ ರೀತಿ ಇನ್ನ ದೊಡ್ಡ ಮಟ್ಟದ ಮಾಡೋದಾದ್ರೆ ಹೈಟೆಕ್ ನರ್ಸರಿ ಅಂತ ಆ ಸ್ಥಾಪನೆ ಮಾಡೋದಕ್ಕೆ ಅಲ್ಲಿ 25 ಲಕ್ಷ ಯೋಜನಾ ವೆಚ್ಚ ಇರುತ್ತೆ, %40 ನಾವು 10 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತೀವಿ. ಇನ್ನ ಇದರನ್ನ ದೊಡ್ಡ ಮಟ್ಟದ ಮಾಡ್ತೀವಿ, ಮೆಗಾ ನರ್ಸರಿ ಮಾಡ್ತೀವಿ ಅಂತಂದ್ರೆ ಅವರು 250 ಲಕ್ಷ ಅಂದ್ರೆ 2.5 ಕೋಟಿ ಇನ್ವೆಸ್ಟ್ ಮಾಡಿ ನರ್ಸರಿ ಸ್ಥಾಪನೆ ಮಾಡಿದ್ರೆ ಅದಕ್ಕೆ ನಾವು 100 ಲಕ್ಷದಷ್ಟು ನಾವು ಸಹಾಯಧನ, 1 ಕೋಟಿಯಷ್ಟು ಸಹಾಯಧನ ಕೊಡುವಂತ ಕಾರ್ಯಕ್ರಮ ಇದೆ. ಇದು ಅವರವರ ಏನು ಅಗತ್ಯತೆ ಮೇಲೆ ಅವರು ನಮಗೆ ಅರ್ಜಿ ಸಲ್ಲಿಕೆ ಮಾಡಿಕೊಂಡು ಈ ಸಹಾಯಧನ ಪಡ್ಕೊಳ್ಬಹುದು. ಇದೇ ರೀತಿ ಇನ್ನ ಇತ್ತೀಚಿನ ಕಾಲದಲ್ಲಿ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ಗೆ ತುಂಬಾ ಬೇಡಿಕೆ ಬರ್ತಾ ಇರೋದ್ರಿಂದ ಯಾರಾದರೂ ಟಿಶ್ಯೂ ಕಲ್ಚರ್ ಲ್ಯಾಬ್ ನಾವು ಸ್ಥಾಪನೆ ಮಾಡ್ತೀವಿ ಅಂದ್ರೆ ಇದಕ್ಕೂ ಸಹ ಪ್ರಸ್ತಾವನೆ ಆಧಾರಿತ ಕಾರ್ಯಕ್ರಮ ಆಗಿರುತ್ತೆ, %40 ಗರಿಷ್ಠ 10 ಲಕ್ಷದವರೆಗೆ ಸಹಾಯಧನ ಇರುತ್ತೆ. ನೆಕ್ಸ್ಟ್ ಈ ಇತ್ತೀಚಿನ ನೀವು ಅಣಬೆ ಬಗ್ಗೆ ಕೇಳಬಹುದು, ತಿನ್ನುವ ಅಣಬೆ ಬಗ್ಗೆ, ಇಲ್ಲೂ ಸಹ ಅಣಬೆ ಉತ್ಪಾದನಾ ಘಟಕಗಳನ್ನು ಸ್ಥಾಪನೆ ಮಾಡೋದಾದ್ರೆ ಅದಕ್ಕೂ ಸಹ 8 ಲಕ್ಷ ರೂಪಾಯಿ ಸಹಾಯಧನ ಇದೆ. ಅನಂತರ ಈ ನೀರು ಸಂಗ್ರಹಣಾ ಘಟಕಗಳು ಅಂತ ಈ ಕೆರೆಗಳನ್ನು ಮಾಡೋದು ನೋಡಿರ್ಬೋದು, ಕೆರೆ ಮಾಡುವಂತವರಿಗೆ ಸಮುದಾಯ ಕೆರೆ ಆದ್ರೆ 4 ಲಕ್ಷ ಇದೆ. ವೈಯಕ್ತಿಕವಾಗಿ ಅಂದ್ರೆ ಸಣ್ಣ ಮಟ್ಟದ್ದು ಅಂದ್ರೆ ಇಲ್ಲಿ 20 ಮೀಟರ್ ಉದ್ದ, 20 ಮೀಟರ್ ಅಗಲ ಮತ್ತೆ 1 ಮೀಟರ್ ಆಳ, ಅಂದ್ರೆ 1,200 ಘನ ಮೀಟರ್ ಇದ್ರದ್ದು ಅಳತೆಯ ಕೆರೆಗಳನ್ನ ನಿರ್ಮಾಣ ಮಾಡಿ ನಮ್ಮಲ್ಲಿ ಏನಂದ್ರೆ ಇವರು ಅದಕ್ಕೆ ಶೀಟ್ ಹಾಕಬೇಕಾಗತ್ತೆ, ನೀರು ಪರ್ಕ್ಲೇಟ್ ಆಗಿ ಹೊರಗಡೆ ಹೋಗದೆ ಇದ್ದಂಗೆ ಶೀಟ್ ಹಾಕಬೇಕು, ಇಲ್ಲ ಪಿಚ್ಚಿಂಗ್ ಮಾಡ್ಕೋಬೇಕಾಗತ್ತೆ. ಇಂಥ ಘಟಕಗಳು ಮಾಡಿದರೆ ಅದಕ್ಕೆ 1.5 ಲಕ್ಷ ನಮ್ಮ ಎಸ್ಟಿಮೇಟೆಡ್ ಕಾಸ್ಟ್ ಇದೆ, ಶೇಕಡ 50% 75,000 ರೂಪಾಯಿ ಸಹಾಯಧನ ಪಡ್ಕೋಬಹುದು. ನಂತರ ನೀವು ಈ ಪಾಲಿಹೌಸ್ ಶೇಡ್ ನೆಟ್ಟು ಇಂಥದ್ರ ಬಗ್ಗೆ ಕೇಳಿರ್ಬೋದು, ಪಾಲಿಹೌಸ್ ಕಲ್ಟಿವೇಷನ್ ಅಂತ, ಪ್ರೊಟೆಕ್ಟೆಡ್ ಕಲ್ಟಿವೇಷನ್, ಸಂರಕ್ಷಿತ ಬೇಸಾಯ ಅಂತ. ಈ ಪಾಲಿಹೌಸ್ ನಿರ್ಮಾಣ ಮಾಡೋದಕ್ಕೂ ಸಹ ನಮ್ಮಲ್ಲಿ ಸಹಾಯಧನ ಇದೆ. ಈಗ ಕನಿಷ್ಠ 1-10 ಗುಂಟೆ ಪಾಲಿಹೌಸ್ ಮಾಡೋದಾದ್ರೆ ಅವನಿಗೆ 4,20,000 ರೂಪಾಯಿ ನಮ್ಮಿಂದ ಸಬ್ಸಿಡಿ ಬರುತ್ತೆ. ಜೊತೆಗೆ ಒಳಗಡೆ ಹಾಕುವಂತ ಬೆಳೆಗೂ ಸಹ ನಮ್ಮಲ್ಲಿ 1.97 ಲ್ಯಾಕ್ಸ್ ಸಬ್ಸಿಡಿ ಬರುತ್ತೆ. ಈ ರೀತಿ ಅವರು ಪಾಲಿಹೌಸ್ ಕಲ್ಟಿವೇಷನ್ ಮಾಡೋರು ಮಾಡಬಹುದು. ನಂತರ ಯಾಂತ್ರೀಕರಣ ಅಂತಿದೆ ಇದರಲ್ಲೇನೆ, ಅಂದ್ರೆ ಈ ಸಣ್ಣ ಟ್ರಾಕ್ಟರ್ಸ್ 20 ಬ್ರೇಕ್ಹಾಸ್ಪರ್ಗಿಂತ ಕೆಳಗಿರುವಂತ ಟ್ರಾಕ್ಟರ್ಗಳ ಖರೀದಿಗೆ 75,000 ರೂಪಾಯಿ, ಸಾಮಾನ್ಯ ವರ್ಗದವರಿಗೆ 1 ಲಕ್ಷ ರೂಪಾಯಿ, SC ST ಅವರಿಗೆ ಸಹಾಯಧನ ಇದೆ. ಈಗ ಸಾಕಷ್ಟು ಯೋಜನೆಗಳ ಬಗ್ಗೆ ಹೇಳಿದ್ರಿ, ಬಹುಶಃ ರೈತರಲ್ಲಿ ಅಥವಾ ಕೇಳುಗರಲ್ಲಿಯೂ ಕೂಡ ಒಂದು ರೀತಿಯ ಒಂದು ಪ್ರಶ್ನೆ ಇರಬಹುದು. ಒಂದು ಸಹಾಯಧನವನ್ನ ಪಡ್ಕೊಂಡ ಮೇಲೆ ಒಂದು ಯೋಜನೆಯಲ್ಲಿ ಅದಕ್ಕೆ ಪೂರಕವಾಗಿ ಇನ್ನೊಂದು ಸಹಾಯಧನವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದ ಅಂತ. ಈಗ ಕೃಷಿ ಹೊಂಡವನ್ನ ಮಾಡ್ತಾರೆ, ಅದರಲ್ಲಿ ಮೀನುಗಾರಿಕೆಯನ್ನ ಮಾಡಬೇಕು ಅಂತ ಇಟ್ಕೊಳ್ಳಿ, ಅದು ಹೇಗೆ? ಖಂಡಿತ ಮಾಡಬಹುದು. ಈಗ ಮೀನುಗಾರಿಕೆಗೆ ನಮ್ಮ ಇಲಾಖೆಯಿಂದ ಯಾವ ಸಹಾಯಧನ ಇರುವುದಿಲ್ಲ, ಬಟ್ ಮೀನುಗಾರಿಕೆ ಇಲಾಖೆಯಲ್ಲಿ ಇದಕ್ಕೆ ಸಹಾಯಧನದ ಲಭ್ಯತೆ ಇದ್ರೆ ಖಂಡಿತ ಪಡ್ಕೊಳ್ಳಿ. ತೋಟಗಾರಿಕೆಗೆ ಪೂರಕವಾಗಿ ಒಂದು ಕೃಷಿ ಹೊಂಡ ಮಾಡಿರ್ತಾರೆ, ಟ್ಯಾಂಕ್ ಮಾಡಿರ್ತಾರೆ, ಅದರಲ್ಲಿ ಮೀನುಗಾರಿಕೆಯನ್ನು ಮಾಡೋದಕ್ಕೆ ಸಬ್ಸಿಡಿ ತಗೋಬಹುದು. ತಗೋಬಹುದು. ಇಲ್ಲಿ ತಗೊಂಡು ಮೀನುಗಾರಿಕೆಗೆ ತಗೋಬಾರದು ಅಂತ ಇಲ್ಲ, ನಾವು ತಗೊಂಡೋದಕ್ಕೆ ನಾವು ಇನ್ನು ಪ್ರೋತ್ಸಾಹಿಸ್ತೀವಿ ಅವನಿಗೆ. ಮೀನುಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ ಅಲ್ಲಿ ನಿಮಗೆ ಅವಶ್ಯಕ ಇದು ಲಭ್ಯತೆ ಇದ್ರೆ ಪಡ್ಕೊಳ್ಳಿ ಅಂತ ನಾವೇ ಹೇಳ್ತೀವಿ ಅವರಿಗೆ. ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಅಡಿಯಲ್ಲಿ ಯಾವ ಯಾವ ಯೋಜನೆಗಳು ಬರ್ತವೆ? ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಇನ್ನೊಂದು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದೆ. ಇಲ್ಲೂ ಸಹ ನಮಗೆ ಬೇರೆ ಬೇರೆ ಚಟುವಟಿಕೆಗಳಿಗೆ, ಈಗ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ನಲ್ಲಿ ಸಿಗದೇ ಇರುವಂತಹ ಕಾರ್ಯಕ್ರಮಗಳಿಗೆ ಇಲ್ಲಿ ನಾವು ಸವಲತ್ತು ಸಹಾಯಧನಗಳನ್ನು ಕೊಡ್ತೀವಿ. ಮುಖ್ಯವಾಗಿ ಇಲ್ಲಿ ನೀರು ಸಂಗ್ರಹಣಾ ಘಟಕಗಳು ಅಂತ ನಾನು NHMಅಲ್ಲಿ ಹೇಳಿದೆ, ಅಲ್ಲಿ ಸಣ್ಣ ಮಟ್ಟದ್ದು 20x20 3 ಮೀಟರ್ 1,200 ಘನ ಮೀಟರ್ ಗರಿಷ್ಠ ಅಲ್ಲಿ ನೀರು ಸಂಗ್ರಹಣಾ ಘಟಕಕ್ಕೆ 75,000 ರೂಪಾಯಿ ಸಬ್ಸಿಡಿ ಕೊಡ್ತೀವಿ. ಬಟ್ ಈ ಯೋಜನೆಯಲ್ಲಿ ದೊಡ್ಡ ಗಾತ್ರದ ನೀರು ಸಂಗ್ರಹಣಾ ಘಟಕ ಸ್ಥಾಪನೆ ಮಾಡೋದಕ್ಕೆ ಸಹಾಯಧನ ಇದೆ. ಇಲ್ಲಿ ಸುಮಾರು 4,500 ಚದುರ ಮೀಟರ್ ಘನ ಅವರು ಕೃಷಿ ಹೊಂಡ ಮಾಡಿದ್ರೆ ಅವರಿಗೆ 281,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಇನ್ನು ಅದಕ್ಕಿಂತ ದೊಡ್ಡದು ಬೇಕು ಅಂದ್ರೆ 6,500 ಘನ ಮೀಟರ್ದು ಸಹ ಮಾಡಬಹುದು, ಅದಕ್ಕೆ 4 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಇನ್ನೊಂದು ಈ ಪಾಲಿಹೌಸ್ ಕಲ್ಟಿವೇಷನ್ ಬಗ್ಗೆ ತಮ್ಮ ಮಾತಾಡಿದೆ, ಅಲ್ಲಿ ನಾವು ಹೊಸದಾಗಿ ಪಾಲಿಹೌಸ್ ನಿರ್ಮಾಣ ಮಾಡೋಕ್ಕೆ NHMಅಲ್ಲಿ ಸಬ್ಸಿಡಿ ಕೊಡ್ತೀವಿ. ಒಂದ್ಸರಿ ಪಾಲಿಹೌಸ್ ಮಾಡಿದ್ಮೇಲೆ ಅವ್ರದ್ದೊಂದು 7-8 ವರ್ಷ ಆದ್ಮೇಲೆ ಆ ಶೀಟ್ ಹರಿದೋಗತ್ತೆ. ಸೊ ಇಲ್ಲಿ ಪಾಲಿಹೌಸ್ನಲ್ಲಿ ಶೀಟ್ ಚೇಂಜ್ ಮಾಡೋದಕ್ಕೆ ನಾವು ಈ ಕೃಷಿ ವಿಕಾಸ ಯೋಜನೆಯಲ್ಲಿ ಸಬ್ಸಿಡಿ ಕೊಡ್ತೀವಿ. ರಿಪ್ಲೇಸ್ಮೆಂಟ್ ಆಫ್ ಪಾಲಿಥೀನ್ ಶೀಟ್ಸ್ ಅಂತಿದೆ, 1.5 ಲಕ್ಷ ಪರ್ ಹೆಕ್ಟರಿಗೆ ಸಹಾಯಧನ ಕೊಡ್ತೀವಿ. ಅದೇ ರೀತಿ ನಿಮ್ಮ ಒಳಗಿನ ಬೆಳೆ ಇದ್ದಿದ್ದನ್ನ ಮತ್ತೆ ಚೇಂಜ್ ಮಾಡ್ತೀವಿ ಅಂದ್ರೆ ಸಹ ಅಲ್ಲೂ ಬೆಳೆ ಬದಲಾವಣೆಗೂ ಸಹ ಈ ಯೋಜನೆಯಲ್ಲಿ ಸಹಾಯಧನ ಸಿಗುತ್ತೆ ನಿಮಗೆ. ತರಕಾರಿ ಆದರೆ 62,500 ರೂಪಾಯಿ 1 ಹೆಕ್ಟರಿ ಸಿಗುತ್ತೆ. ಹೂವಿನ ಬೆಳೆಗಳು ನೀವು ಚೇಂಜ್ ಮಾಡೋದಾದ್ರೆ ಬೆಳೆ ಪದ್ಧತಿ ಚೇಂಜ್ ಮಾಡೋದಕ್ಕೆ 1,25,000 ರೂಪಾಯಿ 1 ಹೆಕ್ಟರಿಗೆ ಸಿಗುತ್ತೆ. ಇದಲ್ಲದೆ ಈಗ ಇತ್ತೀಚೆಗೆ ಈ RKVನಲ್ಲಿ ಪ್ರೊಡಕ್ಷನ್ ಇಂಪ್ರೂವ್ಮೆಂಟ್ಗೂ ಕೆಲವೊಂದಷ್ಟು ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಈ ವಾಟರ್ ಸಾಲಿಬಲ್ ಫರ್ಟಿಲೈಸರ್ಸ್ ಅಂತ, ನೀವು ಡ್ರಿಪ್ ಬಗ್ಗೆ ಮಾತಾಡುವಾಗ ನೀರಿನಲ್ಲಿ ಕರಗುವಂತ ಫರ್ಟಿಲೈಸರ್ಸ್ಗಳಿಗೆ ಬೇಡಿಕೆ ಬರ್ತಾ ಇದೆ. ಅದಕ್ಕೆ ಈ ಯೋಜನೆಯಲ್ಲಿ ನಾವು ಅದಕ್ಕೆ ಸಬ್ಸಿಡಿ ದರದಲ್ಲಿ ವಾಟರ್ ಸಾಲಿಬಲ್ ಫರ್ಟಿಲೈಸರ್ ಖರೀದಿ ಮಾಡುವಂತ ರೈತರಿಗೆ ಸಹಾಯಧನ ಕೊಡ್ತೀವಿ. ಅದೇ ರೀತಿ ಮೈಕ್ರೋನ್ಯೂಟ್ರಿಯೆಂಟ್ಸ್, ನಿಮಗೆ ಗೊತ್ತಿರುವ ಹಾಗೆ ಮೇಜರ್ ನ್ಯೂಟ್ರಿಯೆಂಟ್ಸ್ ಬಿಟ್ಟು ಮೈಕ್ರೋನ್ಯೂಟ್ರಿಯೆಂಟ್ಸ್ ತುಂಬಾ ದೊಡ್ಡ ರೋಲ್ ನ ಪ್ಲೇ ಮಾಡ್ತವೆ. ಸೊ ಮೈಕ್ರೋನ್ಯೂಟ್ರಿಯೆಂಟ್ ಬಳಕೆ ರೈತರಲ್ಲಿ ಅಷ್ಟು ಚಾಲ್ತಿಯಲ್ಲಿಲ್ಲ, ಅದನ್ನು ಜನಪ್ರಿಯಗೊಳಿಸಬೇಕು ಅಂತ ಹೇಳಿ ಇಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ ಖರೀದಿ ಮಾಡೋರಿಗೆ 20,000 ರೂಪಾಯಿ ಪರ್ ಹೆಕ್ಟರಿಗೆ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಟಾಪ್ ವರ್ಕಿಂಗ್ ಅಂತಾರಲ್ಲ, ಈ ಮಾವು ಅಥವಾ ಗೇರು ಇಂಥ ಗಿಡಗಳು, ಮೇಲಾವರಣ ನಿರ್ವಹಣೆ ಅಂತಾರೆ, ಪ್ರೂನಿಂಗ್ ಅಂಡ್ ಟ್ರೈನಿಂಗ್, ಈಗ ಒತ್ತೊತ್ತಾಗಿ ಹೆಚ್ಚು ಒತ್ತಾಗಿ ಸೌರುವಿಕೆ, ಸೌರುವಿಕೆ ಮಾಡೋದಕ್ಕೂ ಸಹ ನಮ್ಮಲ್ಲಿ ಈ ಯೋಜನೆಯಲ್ಲಿ ಸಹಾಯಧನ ಕೊಡ್ತಾ ಇದ್ದೀವಿ. ಇದಲ್ಲದೆ ಈ ಟ್ರಾಪ್ಸ್, ಮೋಹಕ ಬಲೆಗಳು ಅಂತೀವಲ್ಲ, ಮೋಹಕ ಬಲೆಗಳ ಖರೀದಿ, ಫೆರಮೋನ್ ಟ್ರಾಪ್ಸ್ ಐತೆ, ಅದಕ್ಕೂ ಸಹ 1,200 ರೂಪಾಯಿ 1,250 ರೂಪಾಯಿ 1 ಹೆಕ್ಟೇರಿಗೆ ಸಹಾಯಧನ ಇದೆ. ಸೊ ಇದು ಅತ್ಯುತ್ತಮವಾದಂತ ಯೋಜನೆ. ಮತ್ತೆ ಹೆಚ್ಚಿನ ಏನ್ ಪ್ರೊಡಕ್ಷನ್ ಓರಿಯೆಂಟೆಡ್ ಅಂತೀವಲ್ಲ, ಉತ್ಪಾದನಾ ಹೆಚ್ಚಳಕ್ಕೆ ಸಹಾಯ ಮಾಡುವಂತ ಸಾಕಷ್ಟು ಕಾರ್ಯಕ್ರಮಗಳನ್ನು ಇಲ್ಲಿ ಕೊಡ್ತಾ ಇದೀವಿ. ಇನ್ನೊಂದು ಪ್ರಮುಖವಾದಂತಹ ಯೋಜನೆ ಕೃಷಿ ಯಾಂತ್ರೀಕರಣ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಯೋಜನೆ ಇದೆ? ಹೌದು, SMEM ಅಂತ ಹೇಳಿ ತೋಟಗಾರಿಕೆಯಲ್ಲಿ ಯಾಂತ್ರೀಕರಣಕ್ಕೆ ಸಹಾಯಧನ ಕೊಡುವಂತಹ ಪ್ರಮುಖವಾದಂತಹ ಯೋಜನೆ. ಈ ವರ್ಷದಲ್ಲಂತೂ ಇದಕ್ಕೆ ಹೆಚ್ಚಿನ ಅನುದಾನ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ. ಅಂದ್ರೆ ಈಗ ಸ್ಪೆಷಲಿ ಅಡಿಕೆ ತೋಟದಲ್ಲಿ ಈ ಕೊನೆ ಕೊಯ್ಲು ಮಾಡೋದಾಗ್ಲಿ ಅಥವಾ ಸಿಂಪಡಣೆ ಮಾಡೋದೇ ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಅದಕ್ಕೆ ಒಂದು ಕಾರ್ಬನ್ ಫೈಬರ್ ದೋಟಿ ಅಂತ ಬಂದಿದೆ. ಈ ವರ್ಷ ಆ ದೋಟಿ ಇದಕ್ಕೆ ನಮ್ಮಲ್ಲಿ ಸಬ್ಸಿಡಿ ಪ್ರಮುಖವಾಗಿ ಕೊಟ್ಟಿದ್ದೀವಿ. ಸುಮಾರು ಎಷ್ಟು ಮಟ್ಟಿಗೆ ಅದು? ಅದು ಶೇಕಡಾ 40% 28,500 ರೂಪಾಯಿ, ಶೇಕಡಾ 50% 35,000 ಸಬ್ಸಿಡಿ ಇದೆ. ಅದು ಒಂದು ಅಡಿಗೆ 1,000 ಹಾಗೆ ಅವರು ಮಾರುಕಟ್ಟೆ ದರ ಇದೆ. 70,000 ಆಗುತ್ತೆ 80 ಅಡಿದಾದ್ರೆ. ಅದಕ್ಕೆ ನಾವು 28,500 35,000 ನಮ್ಮಲ್ಲಿ ಸಬ್ಸಿಡಿ ಕೊಟ್ಟಿದ್ದೀವಿ. ಇದಲ್ಲದೆ ಇತರೆ ಯಾವುದೇ ಯಂತ್ರೋಪಕರಣ ಖರೀದಿಗೆ ನಮ್ಮಲ್ಲಿ ಶೇಕಡ 40-50% ಈ ಯೋಜನೆಯಲ್ಲಿ ಸಹಾಯಧನ ಇದೆ. ತೆಂಗಿನ ಬೆಳೆಯನ್ನು ಪ್ರೋತ್ಸಾಹಿಸುವುದಕ್ಕೆ ಯಾವ ರೀತಿ ಯೋಜನೆ ಇದೆ? ತೆಂಗಿನಲ್ಲಿ ಉತ್ಪಾದನಾ ಸುಧಾರಣಾ ಕಾರ್ಯಯೋಜನೆಗೆ ಸಂಯೋಜಿತ ಬೇಸಾಯ ಅಂತ ಒಂದು ಕಾರ್ಯಕ್ರಮ ಇದೆ. ಇಲ್ಲಿ ಪ್ರತ್ಯಕ್ಷತಾ ತಾಕುಗಳು ಅಂತ ಹೇಳಿ, ಅದಕ್ಕೆ 1 ಎಕರೆ ತೆಂಗು ಬೆಳಿಬೇಕಾದ್ರೆ ಯಾವ್ಯಾವ ಗೊಬ್ಬರಗಳನ್ನು ಕೊಡಬೇಕು, ಯಾವ್ಯಾವ ಕಾರ್ಯಕ್ರಮಗಳನ್ನ ನಾವು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ನಿಗದಿಪಡಿಸಿ ಅದಕ್ಕೆ ಆ ಕಾರ್ಯಕ್ರಮಗಳ ವಿವರ ಕೊಟ್ಟಿದ್ದಾರೆ. ಅದೆಲ್ಲವನ್ನ ಪಾಲನೆ ಮಾಡುವಂತ ರೈತರಿಗೆ 17,500 ರೂಪಾಯಿ ಮೊದಲನೇ ವರ್ಷ, ಮತ್ತೊಂದು ಎರಡನೇ ವರ್ಷ 17,500 ರೂಪಾಯಿ, ಒಟ್ಟು 35,000 ರೂಪಾಯಿ ಸಹಾಯಧನ ಕೊಡ್ತೀವಿ. ಇದಲ್ಲದೆ ರೀಪ್ಲಾಂಟಿಂಗ್ ಅಂಡ್ ರಿಜುವಿನೇಷನ್ ಅಂತ ಇದೆ. ಇದು ಸಹ ತೆಂಗಿನ ತೋಟದಲ್ಲಿ ಹಳೆ ಮರಗಳನ್ನು ತೆಗೆದು ರೋಗಪೀಡಿತ ಮರಗಳನ್ನು ಪುನರ್ನಾಟಿ ಮಾಡುವಂತ ಕಾರ್ಯಕ್ರಮ. ಇದಕ್ಕೂ ಸಹ 47,500 ರೂಪಾಯಿ ಒಂದು ಹೆಕ್ಟೇರಿಗೆ. ಅಂದ್ರೆ ಅವನು ಕನಿಷ್ಠ 33 ಗಿಡಗಳನ್ನ ತೆಗಿಬೇಕು, ಅಲ್ಲಿಂದ ಕಟ್ ಮಾಡಿ ತೆಗೆದು ಹೊಸ ಗಿಡಗಳನ್ನು ನಾಟಿ ಮಾಡಬೇಕು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ. ಸೊ ಇದು ಪ್ರತ್ಯೇಕವಾಗಿ ತೆಂಗಿನ ಬೆಳೆಗಾಗಿರುವಂತ ಯೋಜನೆ ಇದು. ಇದಕ್ಕೆ ತೆಂಗಿನ ಬೋರ್ಡ್ CDBಯಿಂದ ಅನುದಾನ ಬರುತ್ತೆ. ಇದಕ್ಕೆ ಇನ್ನೊಂದು ಪ್ರಮುಖವಾದಂತಹ ಒಂದು ಕೃಷಿ ಪೂರಕ ಉದ್ಯಮ ಅಂತಂದ್ರೆ ಜೇನು ಕೃಷಿಗೆ ಸಂಬಂಧಪಟ್ಟಂತದ್ದು, ಮಧುವನ ಸ್ಥಾಪನೆ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತಹದ್ದು. ಇದಕ್ಕೆ ಯಾವ ರೀತಿ ಒಂದು ಯೋಜನೆ ಇದೆ? ಹೌದು, ಇದು ರಾಜ್ಯಗಳ ಯೋಜನೆ. ಮಧುವನ ಯೋಜನೆ ಮತ್ತು ಮಧುವನ ಮತ್ತು ಜೇನು ಸಾಕಾಣಿಕೆ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜೇನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವಂಥದ್ದು. ಯಾಕೆ ನಮ್ಮಲ್ಲಿ ಕಾಡು ಶೇಕಡ 80% ಕಾಡು ಇರೋದ್ರಿಂದ ಜೇನು ಇದಕ್ಕೆ ಸೂಕ್ತವಾದಂಥ ವಾತಾವರಣವಿದೆ, ಮತ್ತು ರೈತರಲ್ಲೂ ಸಹ ಸಾಕಷ್ಟು ಇದ್ರ ಬಗ್ಗೆ ಅರಿವಿದೆ. ಹಾಗಾಗಿ ಜೇನಿಗೆ ಇಲ್ಲಿ ಹೆಚ್ಚಿನ ಒಂದು ನಾವು ಉತ್ತೇಜನ ನೀಡ್ತಾ ಇದ್ದೀವಿ. ಮೊದಲನೇದಾಗಿ ತರಬೇತಿ ಕೊಡ್ತೀವಿ ಅವರಿಗೆ, ಜೇನು ಯಾವ ಥರ ಸಾಕಾಣಿಕೆ ಮಾಡಬೇಕು ಅನ್ನೋ ಬಗ್ಗೆ, ಮತ್ತು ಅದರದ್ದು ಸಂಸ್ಕರಣೆ ಮಾಡೋ ಬಗ್ಗೆ ಎಲ್ಲ ತರಬೇತಿ ಕೊಡ್ತೀವಿ. ಇದಲ್ಲದೆ ಜೇನು ಪೆಟ್ಟಿಗೆಯನ್ನು ನಾವು ಅವರಿಗೆ ಸಹಾಯಧನದಲ್ಲಿ ಕೊಡ್ತೀವಿ. ಶೇಕಡ 75% ಸಹಾಯಧನ ಇದೆ ನಮ್ಮ ಇದರ ಪ್ರಕಾರ. ಒಂದು ಪೆಟ್ಟಿಗೆಗೆ 4,500 ರೂಪಾಯಿ ಆಗುತ್ತೆ, ಪೆಟ್ಟಿಗೆ ಮತ್ತು ಕುಟುಂಬ ಮತ್ತು ಸ್ಟ್ಯಾಂಡ್ ಇವಿಷ್ಟು ಸೇರಿ 4,500 ರೂಪಾಯಿ ಆಗುತ್ತೆ. ಅದಕ್ಕೆ ಶೇಕಡ 75% 3,375 ರೂಪಾಯಿ ಒಂದು ಪೆಟ್ಟಿಗೆಗೆ ನಾವು ಸಹಾಯಧನ ಕೊಡ್ತೀವಿ. ಅಂದ್ರೆ ಅವ್ರನ್ನ ನೀವು ಹಿಂದೆ ಕೇಳಿದಾಗೆ ಇಲ್ಲೂ ಸಹ ಜೇನು ಪೆಟ್ಟಿಗೆ ಮತ್ತು ಕುಟುಂಬ ಕೊಡುವಂತವ್ರನ್ನ ನಮ್ಮ ಇಲಾಖೆಯಿಂದ ಎಂಪ್ಯಾನಲ್ ಮಾಡಿರ್ತಾರೆ. ಎಂಪ್ಯಾನಲ್ ಮಾಡಿದಂಥವ್ರಿಂದ ಈ ಪೆಟ್ಟಿಗೆಗಳನ್ನ ಅವ್ರು ಖರೀದಿ ಮಾಡಬೇಕು. ಇಲ್ಲಿ ಜಮೀನು ಇಲ್ಲದೇದ್ದವರಿಗೂ ಕೊಡ್ತೀವಿ ಈ ಯೋಜನೆಯಲ್ಲಿ. ಜಮೀನು ರೈತರಿಗೂ ಸಹ ಗರಿಷ್ಠ 4 ಪೆಟ್ಟಿಗೆವರೆಗೆ ಸಹಾಯಧನ ಕೊಡ್ತೀವಿ, ಜಮೀನು ಇದ್ದವರಿಗೆ ಗರಿಷ್ಠ 10 ಪೆಟ್ಟಿಗೆವರೆಗೂ ಸಹಾಯಧನ ಕೊಡ್ತೀವಿ. ಈಗ ಸಾಕಷ್ಟು ಯೋಜನೆಗಳ ಬಗ್ಗೆ ಹೇಳಿದ್ರಿ ಸತೀಶ್ ಅವರು, ಈಗ ಅರ್ಜಿ ಹಾಕುವಂತಹ ವಿಧಾನದ ಬಗ್ಗೆ ಹೇಳಿ, ಸಂಕ್ಷಿಪ್ತವಾಗಿ ಹೇಳಿ, ಯಾವ ರೀತಿ ಅರ್ಜಿ ಹಾಕಬೇಕು, ಏನೇನು ಮಾಹಿತಿಗಳು ದಾಖಲೆ ಪತ್ರಗಳು ಬೇಕಾಗ್ತವೆ? ಖಂಡಿತ, ಈಗ ಎಲ್ಲಾ ತಾಲೂಕು ಮಟ್ಟದಲ್ಲಿ ನಮ್ಮ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಇರ್ತಾರೆ, ಅವ್ರ ಕಚೇರಿ ಇರುತ್ತೆ. ಅದಲ್ಲದೆ ಪ್ರತಿ ಹೋಬಳಿನಲ್ಲೂ ಸಹ ನಮ್ಮ ಹೋಬಳಿಯ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳು ಇರ್ತಾರೆ. ಯಾವುದೇ ರೈತ ನಮ್ಮ ಇಲಾಖೆಯ ಯಾವುದೇ ಯೋಜನೆ ಬಗ್ಗೆ ಅವರಿಂದ ಮಾಹಿತಿ ಪಡೆಯಬಹುದು. ತಮಗೆ ಏನು ಅವಶ್ಯಕತೆ ಏನು ಇದೆ ಅನ್ನೋ ಬಗ್ಗೆ ಒಂದು ಅರ್ಜಿನ ನಮ್ಮ ಹೋಬಳಿ ಅಧಿಕಾರಿಗಳಿಗಾಗಲಿ ಅಥವಾ ತಾಲೂಕು ಅಧಿಕಾರಿಗಳಿಗೂ ನೀಡಿದ್ರೆ ಸಾಕು. ಅವರಲ್ಲಿ ಅವ್ರನ್ನ ಅದನ್ನ ದಾಖಲೀಕರಿಸಿಕೊಂಡು ಅವರಿಗೊಂದು ಜ್ಯೇಷ್ಠತಾ ಸಂಖ್ಯೆಯನ್ನು ಅವರಿಗೆ ನೀಡ್ತಾರೆ. ನಮ್ಗೆ ಯಾವುದೇ ಯೋಜನೆ ಬಂದಾಗ ಅವ್ರ ಜ್ಯೇಷ್ಠತೆ ಬಂದರೆ ಖಂಡಿತ ಅವ್ರನ್ನ ನಮ್ಮ ದೂರವಾಣಿ ಮುಖಾಂತರ ಅವ್ನು ಸಂಪರ್ಕಿಸಿ ಆ ಯೋಜನೆಗೆ ಬೇಕಾದಂಥ ದಾಖಲಾತಿಗಳನ್ನು ಪಡ್ಕೊಂಡು ಅವರಿಗೆ ಸವಲತ್ತು ಸಹಾಯಧನ ನಾವು ವಿತರಣೆ ಮಾಡೋದಕ್ಕೆ ಕ್ರಮ ವಹಿಸ್ತೀವಿ. ಏನೇನು ದಾಖಲಾತಿಗಳು ಬೇಕಾಗ್ತದೆ ಸಾಮಾನ್ಯವಾಗಿ? ಪ್ರಮುಖವಾಗಿ ನಮಗೆ ಅವರು ರೈತ ಅನ್ನೋದಕ್ಕೆ ಅವರ ಪಹಣಿ ಬೇಕಾಗತ್ತೆ, ಜಮೀನು ಅವರ ಹೆಸರಲ್ಲೇ ಇದೆ ಅಂತ. ಆನಂತರ ನಮಗೆ ಈಗೆಲ್ಲ ಯೋಜನೆಗಳಲ್ಲೂ ಸಹಾಯಧನವನ್ನು ಬ್ಯಾಂಕಿಗೆ ಅವರ ಖಾತೆಗೆ ಹಾಕೋದ್ರಿಂದ ಅವರ ಬ್ಯಾಂಕ್ ಖಾತೆಯ ಸಂಖ್ಯೆ ಬೇಕಾಗತ್ತೆ. ನಂತರ ಆಧಾರ್ ಕಾರ್ಡು ಕಡ್ಡಾಯವಾಗಿ ಎಲ್ಲ ಇದಕ್ಕೆ ಬೇಕಾದ್ರಿಂದ ಆಧಾರ್ ಬೇಕಾಗತ್ತೆ. ಅಥವಾ ಈ SC ST ಸಣ್ಣ ಅತಿ ಸಣ್ಣ ರೈತರ ವರ್ಗದಲ್ಲಿ ಅವರೇನಾದರೂ ಸಹಾಯಧನ ಪಡಿಬೇಕು ಅಂತಿದ್ರೆ ಸಂಬಂಧಪಟ್ಟಂತ ದಾಖಲಾತಿಗಳು, SC ST ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ, ಸಣ್ಣ ಅತಿ ಸಣ್ಣ ರೈತರ ಸರ್ಟಿಫಿಕೇಟ್ ತಹಸೀಲ್ದಾರ್ ಇಶ್ಯೂ ಮಾಡ್ತಾರೆ, ಅದು ನಮಗೆ ಸಲ್ಲಿಸಬೇಕಾಗತ್ತೆ. ಈಗ ನಾವೇನು ಇಲ್ಲಿವರೆಗೆ ತಿಳಿಸಿದ್ದು ಸಹ ಇವೆಲ್ಲ ಗ್ರಾಮೀಣ ಮಟ್ಟದ ರೈತರಿಗೆ ದೊರೆಯುವಂತ ಸವಲತ್ತುಗಳು. ನಗರವಾಸಿಗಳಿಗೆ ಏನು ಇಲ್ವಾ ಅಂತಂದ್ರೆ, ನಗರವಾಸಿಗಳಿಗೆ ನಾವು ಇಲಾಖೆಯಿಂದ ಪ್ರತಿ ವರ್ಷ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡ್ತೀವಿ. ಕಳೆದ 2 ಸಾಲುಗಳಲ್ಲಿ ಕೊರೋನಾ ಇದ್ದ ಕಾರಣವಾಗಿ ಈ ಪ್ರದರ್ಶನವನ್ನು ಆಯೋಜನೆ ಮಾಡೋದಕ್ಕೆ ಆಗಿರಲಿಲ್ಲ. ಈ ವರ್ಷ ನಾವು ಈ ಫೆಬ್ರವರಿ ತಿಂಗಳ 18, 19, 20ರಂದು ಸಿರ್ಸಿಯಲ್ಲಿರುವಂತಹ ನಮ್ಮ ತೋಟಗಾರಿಕಾ ಕಚೇರಿ ಆವರಣದಲ್ಲಿ

ಸರ ಜೋಡಂದೇ ಚಣ್ಣೋರಿಳಿದಡೆ ಚಣ್ಣರೆ ಕರಡೋಗಿ ತುಂಬಿರೋ ಚಣ್ಣೋರೆ ನಾನೆ ಚಣ್ಣೋರೆ ನಮೇಲಕ್ಕೋರೆಳಿ ಲಾಲಿಚೆ ಕೇಳಿರೋ ಜನರೆಲ್ಲ ಬೆಳಾಂಬರೋ ಮಧ್ಯಮ ಕೇಳಿರೋ ಜಪಾದಲೋ ಮಸ್ತಮ ಕೇಳಿದೋ ಜಪದ ಬೆಳಾಂಬರೋ ಚಣ್ಣರಳಿದಾಡೆ ಚಣ್ಣರಳಿದಾಡ ಲಾಲಿಚೆ ಕೇಳುವಾಡೆ ಮಸ್ತ ಮತನ ಜಪವೇಡರು ಮರಕಂಡೋ ಲಾಲಿಗಳು ಆಡೆ ಅಲೆ ಚೆಗಳ ಬಗೆ ಅಲಿಗೆ ಮಾತು ತಮೋ ಎಂಗುಳಿಗೆ ಯಕ್ಕೆ ಗುಳೆಗೆ ಮನೆಯದು ಮಂಟಪವಾದೋ ಕಳೋಗಿರೋ ಊರ ಸೆತ್ತುಗೆ ಏನಂದ್ರೆ ಕಳಗಿರೋ ಮಾತ ಮಗುವಿಗೆ ಬರಬೇಕೋ ಬರವಕ್ಕೆ ಬಂದಿದ್ದು ಹೊರದ ಮನೆ ನಿಂತಿದ್ದೋ ಮಾಡೋಗಿ ಹೋಗಲೇ ಮಾಳುಗಿಗೂ ಮನೆಯಂತೆ ಅಂತಾರಳಾವೋ